ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು. ಸಮಾಜದಲ್ಲಿ ಕೆಲವರ ಬಾಳು ಕಷ್ಟದಲ್ಲೇ ಸಾಕ್ತದೆ. ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು, ಕಷ್ಟಪಟ್ಟು ದುಡಿದ್ರು, ಅದ್ಯಾಕೋ ಎಷ್ಟೋ ಜನ ಏಳ್ಗೆನೆ ಆಗೋದಿಲ್ಲ. ಸಮಾಜದಲ್ಲಿ ಕೆಲವರ ಬಾಳನ್ನ ನೋಡಿದ್ರೆ ಎಷ್ಟೊಂದು ಕಷ್ಟ ಇದೆಯಲ್ಲಪ್ಪ ಈ ಜೀವನ ಅಂತ ಅನ್ಸುತ್ತಲ್ವಾ? ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಅಥವಾ ಕಷ್ಟಗಳ ದಾರಿಗಳನ್ನ ತುಳಿದ್ರು, ಶ್ರಮ ಪಟ್ಟು ದುಡಿದ್ರು ಎಷ್ಟೋ ಕುಟುಂಬಗಳ ಬದುಕು ಬದಲಾವಣೆಗಳಿಗೆ ಒಳಗಾಗೋದಿಲ್ಲ ಅಥವಾ ಬೆಳವಣಿಗೆ ಆಗೋದಿಲ್ಲ. ಏನೇನೋ ಮಾಡಿ ಎಷ್ಟೋ ಜನ ಯಾತನೆಯನ್ನು ಅನುಭವಿಸದಿದೆ. ಆದರೆ ಕಷ್ಟಗಳನ್ನ ಅರ್ಥಪೂರ್ಣವಾಗಿ ಸ್ವೀಕರಿಸಿಕೊಂಡು ಅನುಭವಿಸಿಯೂ ಜೀವನದಲ್ಲಿ ಹೊಸ ದಿಕ್ಕನ್ನ ಕಾಣದೇ ಇರೋರು ಇದ್ದಾರೆ. ಕೆಲವೇ ಕೆಲವು ಜನ ಕಷ್ಟಗಳನ್ನ ಸವಾಲುಗಳಾಗಿ ಸ್ವೀಕರಿಸಿಕೊಂಡು ಹೊಸ ದಿಕ್ಕನ್ನ ಕಂಡು ಏಳಿಗೆಯನ್ನ ಅನುಭವಿಸಿರೋರು ಇದ್ದಾರೆ. ಮುದ್ದಾದ ಮಕ್ಕಳು ಬೆಳೆದಂತೆಲ್ಲ ಕುಟುಂಬವನ್ನೇ ಘೋರ ದುರಂತಕ್ಕೆ ದೂಡಿರುವ ನಿದರ್ಶನಗಳನ್ನು ನಾವು ಕಾಣಬಹುದು. ಬಾಲ್ಯದಿಂದ ಹಿರಿಯ ವಯಸ್ಸಿನವರೆಗೂ ಎಷ್ಟೊಂದು ಅನುಭವಗಳು ಎಲ್ಲರಿಗೂ ಎದುರಾಗ್ತವಲ್ವ? ಆದರೆ ಅವುಗಳನ್ನೆಲ್ಲ ಸವಾಲಾಗಿ ಸ್ವೀಕರಿಸಿಕೊಂಡಾಗ ಜೀವನ ಅರ್ಥಪೂರ್ಣವಾಗಿರುತ್ತೆ. ಜೀವನದಲ್ಲಿ ನಲುಗಬಾರದು, ನಲುಗಿದಷ್ಟು ಜೀವನ ತತ್ತರಿಸಿ ಹೋಗ್ಬಿಡುತ್ತೆ. ಚಿಕ್ಕಪೇಟೆ ಸಾಚಗಳು ಈ ಚಿತ್ರದಲ್ಲಿ ಚೇತನ್ ಸೊಸ್ಕ ಮತ್ತು ಸಂಗಡಿಗರು ಹಾಡಿದ ಈ ಗೀತೆ ನಿಮಗಾಗಿ. ಈ ಜೀವನ ಸಮರದಲ್ಲಿ ಚದುರಂಗದಲ್ಲಿ ಬದುಕೆ ನರಕ ಶಾಪ ಕಾಲದ ಪ್ರಳಯ ಪ್ರತಾಪ ಕಾಲದ ಪ್ರಳಯ ಪ್ರತಾಪ ಆಸೆಯ ಜಾಲಕ್ಕೆ ಪರಿಮಿತಿ ದಾಟಿದ ಆಸೆಯ ಜಾಲಕ್ಕೆ ಸಿಲುಕಿ ನರಳಿದ ಬಳಿ ಪಶುವಾದೇ ಅರಳಲು ಆಸರೆ ನೀಡಿದ ಸಿರಿಯು ಕಾಮಾನಲಕ್ಕೆ ಆಹುತಿಯಾಯ್ತೆ ಪ್ರಳಯ ಪ್ರತಾಪ ಕಾಲದ ಪ್ರಳಯ ಪ್ರತಾಪ ಬದುಕೆ ನರಕ ಸಾವೇ ಸ್ವರ್ಗ ಬದುಕೆ ನರಕ ಸಾವೇ ಸ್ವರ್ಗ ಮಮತೆಯ ಕರುಳಿನ ಸೆಳೆತ ಹೆತ್ತವರಿಗೆ ಶಾಪ ಕಾಲದ ಪ್ರಳಯ ಪ್ರತಾಪ ಕಾಲದ ಪ್ರಳಯ ಪ್ರತಾಪ ಹ್ಮ್ ಜನ್ಮ ಜನ್ಮಕ್ಕೂ ಇಂಥ ಮಕ್ಕಳು ಬೇಡಪ್ಪ. ಜನನಿಯ ದೈವ ಜನಕನ ಸರ್ವ. ಜನನಿಯ ದೈವ ಜನಕನ ಸರ್ವ ಎನ್ನುವ ನೀತಿಯ ನಾಡಿನಲ್ಲಿ ಜನ್ಮದಾತರ ಜೀವ ಹಿಂಡುವ ಕ್ರೂರ ಸಂತತಿ ಸ್ಫೋಟಿಸಿದೆ ಕಾಲದ ಪ್ರಳಯ ಪ್ರತಾಪ ಕಾಲದ ಪ್ರಳಯ ಪ್ರತಾಪ ಬದುಕೇ ನರಕ ಸಾವೇ ಸ್ವರ್ಗ. ಜೀವನದಲ್ಲಿ ಎಷ್ಟು ಕಲಿತರೂ ಸಾಲದು ರೈತ ಬಾಂಧವರೇ. ಅನುಭವ ಇದೆ ಅನ್ಕೊಂಡು ಮೈ ಮರೆತು ಸಾಗಿದಾಗ ಏನೆಲ್ಲ ಅನಾಹುತಗಳು ಅದೇ ಆಗ್ತವೆ. ಆಸೆಗಳನ್ನ ಹಿಂಬಾಲಿಸಿಕೊಂಡು ಹೋದರಂತೂ ಏನೇನೋ ಆಗ್ಬಿಡ್ತವೆ ಅಲ್ವಾ. ಮನೆ ಮನೆಗಳಲ್ಲಿ ಊರು ಊರುಗಳಲ್ಲಿ ಜನ ಮೋಸಕ್ಕೆ ಒಳಗಾಗಿರೋದನ್ನ ನಾವು ಕಾಣ್ತಾ ಇರ್ತೀವಿ. ರೈತ ಬಾಂಧವರೇ, ಶ್ರೋತೃಗಳೇ, ಜೀವನದಲ್ಲಿ ಆಸೆಗಳಿಗೆ ಒಂದು ಮಿತಿ ಇರಬೇಕು. ಕಡಿವಾಣ ಹಾಕಿದಷ್ಟು ಆಸೆಗಳು ನಮಗೆ ಅನಾಹುತಗಳನ್ನ ಮಾಡದಲ್ಲೇ ನಾವು ಆನಂದದಾಯಕವಾಗಿ ಇರಲಿಕ್ಕೆ ಅವಕಾಶ ಆಗ್ತದೆ. ಆಸೆಗಳಿಗೂ ಕಡಿವಾಣ ಹಾಕಿದಷ್ಟು ಒಳ್ಳೇದಂತ ಅನ್ಕೊಂಡು ಎಷ್ಟೋ ಜನ ಹೇಳಿರೋದನ್ನ ಮರಿಬಾರದು. ಚೂಬಾಣ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆ ನಿಮಗಾಗಿ. ಕಲಿಯುಗ ಕಲಿಸೋ ಯುಗ ಎಷ್ಟೇ ತಿಳ್ಕೊಂಡಿದ್ರು ಇಲ್ಲಿ ಟೋಪಿ ಮಗ ಕಲಿಯುಗ ಡೇಂಜರ್ ಯುಗ ಹಳ್ಳ ತೋಡಿ ಕಾಯ್ದಿರ್ತಾನೆ ಹುಷಾರ್ ಮಗ ಬಂದವರೇ. ಕೇಳುಗರೆ, ಇವತ್ತಿಗೂ ಎಷ್ಟೋ ಕಸಬುಗಳಲ್ಲಿ ಜನ ಎಷ್ಟು ಚೆನ್ನಾಗಿ ದುಡಿತಾರಂತಂದ್ರೆ ಹೇಳ್ತಿರೋದು ತಾವು ಸಂತೋಷ ಪಟ್ಕೊಂಡು ಪರರಿಗೂ ಆನಂದ ಕೊಟ್ಟು ಸಾರ್ಥಕತೆಯನ್ನು ಮೆರೀತಾರೆ. ಇಲ್ಲಿವರೆಗೂ ದುಡಿದುದ್ದು ಸಾಕು, ಇನ್ನು ಅತಿಯಾಗಿ ನಿರೀಕ್ಷೆ ಮಾಡಿಕೊಂಡು ಬೇರೆಯವರಿಗೆ ಹೊರೆ ಮಾಡೋದು ಬೇಡ, ಹಾಗೆ ನಮ್ಮ ಆನಂದಕ್ಕೂ ಇತರರ ಒಳಿತಿಗೂ ನಾವು ಕಾಯಕ ಮಾಡ್ತಾ ಹೋಗೋಣ ಅಂತ ಅನ್ಕೊಂಡು ಮಾದರಿಯಾಗಿ ಬದುಕೋದಿದೆ, ಕೆಲಸಗಳನ್ನ ಮಾಡೋದಿದೆ. ರೈತರಂತೂ ಇವತ್ತಿಗೂ ಎಷ್ಟೋ ಜನ ಅತಿಯಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಳದಲ್ಲನೆ ತಮಗೆ, ತಮ್ಮ ಕುಟುಂಬಕ್ಕೆ, ತಮ್ಮ ನಾಡಿಗೆ ಅನುಕೂಲವಾಗುವಂತೆ ಬೆಳೆಗಳನ್ನ ಮಾಡ್ತಾ ಇರ್ತಾರೆ. ಬೆಳೆ ಕೈ ಕೊಡ್ತು ಅಂತ ಆತಂಕದಿಂದ ಹಾಗೆ ಕೂತ್ಕೊಳ್ಳೋದಾಗ್ಲಿ, ಬೆಳೆ ಒಳ್ಳೆ ಚೆನ್ನಾಗಿ ಬಂತು, ಒಳ್ಳೆ ದುಡ್ಡು ಬಂತು ಅಂತ ಅನ್ಕೊಂಡು ಮೆರೆಯೋದಾಗ್ಲಿ ಮಾಡಕ್ ಹೋಗುದಿಲ್ಲ. ಅದಕ್ಕೆ ಹೇಳಿದ್ದು ಈ ಭೂಮಿ ತಾಯಿಯ ಮೊದಲ ಪುತ್ರ ಕೃಷಿಕ, ಈ ಭೂಮಿ ತಾಯಿಯ ವಾರಸುದಾರ, ಸಮಾಜದ ಹಿತವನ್ನ ಕಾಯುವ ಶ್ರೇಷ್ಠ ಪ್ರಜೆ. ಇವತ್ತಿಗೂ ಆ ರೀತಿಯ ಜನ ಕೃಷಿಕ ಸಮುದಾಯದಲ್ಲಿ ಇತರೆ ವರ್ಗದಲ್ಲೂ ಕಂಡುಬರ್ತಾರೆ. ಈಗ ರಾಷ್ಟ್ರಭಕ್ತಿ ಗೀತೆಯನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಗೀತ ರಚನೆ ವೆಂಕಟರಾಜ ಪುಣಿಚಿತ್ತಾಯ, ಸಮೂಹ ಗಾನದಲ್ಲಿ ಈ ಹಾಡು ಪ್ರಸಾರವಾಗ್ತಾ ಇದೆ. ನಾಡಿಗಾಗಿ ನಮಗಾಗಿ ನಾಡಿಗಾಗಿ ದುಡಿಯುವ ದುಡಿಯುವ ದುಡಿಯುವ ದುಡಿಮೆ ನಮ್ಮ ಶಕ್ತಿಯು ದುಡಿಮೆ ನಮ್ಮ ಸತ್ವವು ಎಲ್ಲ ಒಟ್ಟು ಸೇರಿ ನಾಡಿನೊಳಿಬಿಗಾಗಿ ನಮ್ಮ ದುಡಿಮೆಯನ್ನು ಸಲ್ಲಿಸುವ ನಿಮಿಷ ಒಂದು ನಿಮಿಷವಲ್ಲ ನಿಮಿಷ ನಮ್ಮ ಸಂಪದ ನಿಮಿಷ ನಿಮಿಷ ಸೇರಿ ಗಂಟೆ ದಿವಸ ವರ್ಷವಾಗದೆ ಹಣಕ್ಕೆ ಹಣವು ಕೂಡಿದಾಗ ಹಣಕ್ಕೆ ಹಣವು ಕೂಡಿದಾಗ ಕೋಟಿ ರೊಕ್ಕವಾಗದೆ ಕಣ ಕಣಗಳು ಸೇರಿದಾಗ ಕಣಗವಾಗಿ ತುಂಬದೆ ಕಣಜವಾಗಿ ತುಂಬದೆ ತುಂಬದೆ ತುಂಬದೆ ದುಡಿಮೆ ನಮ್ಮ ಶಕ್ತಿಯೋ ದುಡಿಮೆ ನಮ್ಮ ಸತ್ವವೋ ಪಡೆದು ಹೊಟ್ಟೆಯನ್ನು ಹೊರೆದೆವು ಭೂಮಿ ತಾಯ ಕೆಚ್ಚಲನ್ನು ಕರೆದು ಹಾಲ ಕುಡಿದೆವು ತಿಂದು ಕುಡಿದು ನಮ್ಮ ನಾಡು ತಿಂದು ಕುಡಿದು ನಮ್ಮ ನಾಡು ದಿನದ ಭಾರ ಪಡೆದೆವು ಆರಣವನ್ನು ಸಲ್ಲಿಸದೆ ಮುಕ್ತಿ ನಮಗೆ ಸಿಗುವುದೇ ಮುಕ್ತಿ ನಮಗೆ ಸಿಗುವುದೇ ಸಿಗುವುದೇ ಸಿಗುವುದೇ ದುಡಿಮೆ ನಮ್ಮ ಶಕ್ತಿಯು ನಮ್ಮ ಸತ್ವವು ಅರಬಿ ಹಿಂದೂ ಬಂಗಾಳದ ಕಡಲ ತೆರೆಯ ಆಯುತ ಉದರಿ ಬಂದ ತಂಗಾಳಿಯ ತಂಪು ಸುಖವ ಪಡೆದೆವು ಆಯುತ ಉದರಿ ಬಂದ ತಂಗಾಳಿಯ ತಂಪು ಸುಖವ ಪಡೆದೆವು ಗಂಗೆ ಯಮುನೆ ಕಾವೇರಿ ಗಂಗೆ ಯಮುನೆ ಕಾವೇರಿ ಪುಣ್ಯ ನದಿ ನಡಗಳ ನೀರ ಕುಡಿದ ಋಣಕ್ಕೆ ನಮ್ಮ ಬೆವರ ನೀರ ಹರಿಸುವ ಬೆವರ ನೀರ ಹರಿಸುವ ಹರಿಸುವ ಹರಿಸುವ ದುಡಿಮೆ ನಮ್ಮ ಶಕ್ತಿಯು ದುಡಿಮೆ ನಮ್ಮ ಸತ್ವವು ನಾಡಿಗಾಗಿ ನಮಗಾಗಿ ದುಡಿದು ನಾಡ ಕಟ್ಟುವ ನಾಡಿಗಾಗಿ ದುಡಿಯುವ ನಾಡಿಗಾಗಿ ದುಡಿಯುವ ದುಡಿಯುವ ದುಡಿಯುವ ದುಡಿಮೆ ನಮ್ಮ ಶಕ್ತಿಯು ದುಡಿಮೆ ನಮ್ಮ ಸತ್ವವು ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ನಾಳೆ ಸಂಜೆ 5:30 ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಎರೆಹುಳು ಗೊಬ್ಬರ, ಅಜೋಲಾ ಹಾಗೂ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕಾಫಿ, ಕಾಳುಮೆಣಸು, ಭತ್ತದ ಕೃಷಿ ಮಾಡುತ್ತಿರುವ ಮಡಿಕೇರಿ ತಾಲೂಕು ಹೊಸಕೇರಿ ಗ್ರಾಮದ ಮುಕ್ಕಾಟಿರ ಸದಾ ಡೆನ್ನಿಸ್ ಅವರೊಂದಿಗೆ ಸಂದರ್ಶನವಿದೆ. ಗಮನಿಸಿ, ನಾಳೆ ಸಂಜೆ 5:30. ಇನ್ನು ನಮ್ಮ ಭೇಟಿ ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ತಾಲೂಕಿನ ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳ ಕೊರೋನಾ ನಿಯಂತ್ರಣ ಕಾರ್ಯಪಡೆ ಸಮಿತಿ ಸಭೆ ಶಾಸಕ ಕೊಂಬಾರ್ನ ಜಿ ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ತಾಲೂಕು ಪಂಚಾಯತಿನ ಸಾಮರ್ಥ್ಯ ಸೌಧ ಸಭಾಪಾಡಲಿ ನಡೆತ. ಸಭೆಯಲ್ಲಿ ಶಾಸಕರು ಮಾತಾಡಿ, ಸರ್ಕಾರದ ಮಾರ್ಗಸೂಚನೆ ಎಲ್ಲವೂ ಕಡ್ಡಾಯಾಗಿ ಪಾಲನೆ ಮಾಡೋಕ್ಕೂ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಬೇಡಿ, ಜಾಸ್ತಿ ನಿಗಾ ತಕಣಿ, ಎಲ್ಲವೂ ಲಸಿಕೆನ ತಕಣಿಕೆ ಸರಿಯಾದ ಕ್ರಮ ತಕೊಳ್ಳೋಕುತ್ತ ಸಂಬಂಧಪಟ್ಟವಕ್ಕೆ ಸೂಚನೆ ಕೊಟ್ಟಳು. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿನ ಉಪಕಾರ್ಯದರ್ಶಿ ಪಿ ಲಕ್ಷ್ಮಿ, ತಹಶೀಲ್ದಾರ್ ಮಹೇಶ್, ತಾಲೂಕು ವೈದ್ಯಾಧಿಕಾರಿ ಡಾ ಚೇತನ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಕೊರೋನಾ ಕಾಯಿಲ ಜಾಸ್ತಿ ಆಗ್ತಿರುವುದರಿಂದ ಎಲ್ಲ ಸಂಘ ಸಂಸ್ಥೆಗಳ ಚುನಾವಣೆ ಉಪಚುನಾವಣೆನ ಮಾರ್ಚ್ ಆಕೇರಿ ಮುಟ್ಟ ಮುಂದಿನ ಆದೇಶದವರೆಗೆ ಮುಂದಕ್ಕೆ ಹಾಕೊಳ್ಳೋತ ಸಹಕಾರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಎಂ ವೆಂಕಟಸ್ವಾಮಿ ಅವರು ತಿಳಿಸಿದರು. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11:00 ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 425 ಜನರಿಗೆ ಪತ್ತೆಯಾಗಿಟ್ಟು ಜಿಲ್ಲೆಯಲ್ಲಿ ದಿನದ ದಿನಕ್ಕೆ ಕಾಯಿಲೆ ಜಾಸ್ತಿ ಆಗ್ತಾನೆ ಹೊಟ್ಟು. ಇಂದು ಮಡಿಕೇರಿ ತಾಲೂಕುಲಿ 127, ವಿರಸ್ಪೇಟೆ ತಾಲೂಕುಲಿ 108, ಹಂಗೆ ಸೋಮವಾರಪೇಟೆ ತಾಲೂಕುಲಿ 140 ಸೇರಿದಂಗೆ ಒಟ್ಟು 425 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 38,502 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 36,087 ಜನ ಕಾಯಿಲೆ ತಾಗಿ ಬಚ್ಚವಾಗಳು, 1,927 ಸಕ್ರಿಯ ಪ್ರಕರಣಗಾವುಟ್ಟು, 224 ಕಂಟೈನ್ಮೆಂಟ್ ವಲಯಗಾವುಟ್ಟು. ಇಂದಿನವರೆಗೆ 438 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 11.70 ಆಗುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾಹಿತಿ ಕೊಟ್ಟಳು. ಇದೇ ತಿಂಗಳ ತಾರೀಕು 28 ಮುಟ್ಟ ಮಾಸ್ಕಟ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಹೆಣ್ಣುಮಕ್ಕಳ ಹಾಕಿ ಆಟಕ್ಕೆ ತೀರ್ಪುಗಾರ್ತಿಯಾಗಿ ಜಿಲ್ಲೆಯ ಪುಳ್ಳಂಗಡ ರೋಹಿಣಿ ಬೋಪಣ್ಣವು ಆಯ್ಕೆಯಾಗಳು. ಇವು ಅಂತಾರಾಷ್ಟೀಯ ಹಾಕಿ ಆಟಗಾರ ಪುಳ್ಳಂಗಡ ಬೋಪಣ್ಣ ಅವರ ಹೆಣ್ಣು. ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ನಾಪೋಕ್ಲು, ಇಲ್ಲಿನ 90 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಪತ್ತೆ ಆಗಿರುವುದರಿಂದ ಈ ಸ್ಕೂಲಿಗೆ ಇದೇ ತಿಂಗಳ ತಾರೀಕು 30 ಮುಟ್ಟ ಹೈಸ್ಕೂಲ್ನ ಆಡಳಿತ ಮಂಡಳಿಯು ರಜಾನ ಕೊಟ್ಟಳು. ತಾಳತ್ತು ಮನೆಯ ನೇತಾಜಿ ಯುವಕ ಹಂಗೆ ಯುವತಿ ಮಂಡಳ ಇದರ 30 ವರ್ಷದ ವಾರ್ಷಿಕೋತ್ಸವ ಹಂಗೆ ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125 ಹುಟ್ಟಿದಬ್ಬದ ಪ್ರಯುಕ್ತ ನಾಳೆ ತಾಳತ್ತು ಮನೆಯ ಆಟದ ಬಾಣಿಲಿ ಏರ್ಪಾಡಾಗಿದ್ದ ಜಿಲ್ಲಾ ಮಟ್ಟದ ಆಟೋಟನ ಕೊರೋನಾ ನ್ಯಾಯಾನಂದ ಮುಂದಕ್ಕೆ ಹಾಕೊಳ್ಳುತ್ತ ಆಯೋಜಕರು ತಿಳಿಸಿದರು. ಜಿಲ್ಲಾಡಳಿತದ ಕಡೆಯಿಂದ ಇದೇ ತಿಂಗಳ ತಾರೀಕು 26 ಬೆಳಿಗ್ಗೆ 9:00 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಗಣರಾಜ್ಯೋತ್ಸವ ದಿನಾಚರಣೆ ಏರ್ಪಾಡಾಟು. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ಹಂಗೆ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯು ಧ್ವಜಾರೋಹಣ ಮಾಡಿವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಪಟ್ಟವು ಕೂಡಿಯಾಡಿವೆ. ನಾಳೆ ತಾರೀಕು 23ಕ್ಕೆ ನಡೆಯಿಕಿದ್ದ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಬರುವ ತಿಂಗಳ ಫೆಬ್ರವರಿ ತಾರೀಕು 27ಕ್ಕೆ ಮುಂದಕ್ಕೆ ಹಾಕೊಳ್ಳುತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ತಿಳಿಸಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ ಮಕ್ಕಂದೂರು, ಕೆ ನಿಡುಗಣೆ, ಹೊದ್ದೂರು, ಮೂರ್ನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಸುಮಾರು 13.24 ಕೋಟಿ ರೂಪಾಯಿ ಖರ್ಚಿನ ಬೇರೆ ಬೇರೆ ತರದ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕ ಬಂಡೆಪ್ಪಂಡಪ್ಪಿ ಅಪ್ಪಚ್ಚುರಂಜನವು ಭೂಮಿ ಪೂಜೆ ಮಾಡಿದವು. ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಫೆಬ್ರವರಿ ತಿಂಗಳಲ್ಲಿ ತಾರಸ್ ಅವರ ಬದುಕು ಬರಹ ಅಂತ ಹೇಳುವ ರಾಜ್ಯ ಮಟ್ಟದ ವಿಚಾರಗೋಷ್ಠಿ ನಡೆದಿದೆ. ತಾರಸ್ ಅವರ ಬದುಕು ಬರಹದ ಕುರಿತು ಪ್ರಬಂಧ ಪೈಪೋಟಿನ ಏರ್ಪಾಡು ಮಾಡಿಡು. ಕುಸಿರವು ಇದೇ ತಿಂಗಳ ತಾರೀಕು 29ರೊಳಗೆ ಅಕಾಡೆಮಿನ ರಿಜಿಸ್ಟ್ರಾರವಕ್ಕೆ ಅರ್ಜಿನೊಟ್ಟಿಗೆ ಪ್ರಬಂಧನ ಕಳಿಸಿಕೊಡಕುತ್ತ ಅಕಾಡೆಮಿನ ರಿಜಿಸ್ಟ್ರಾರವು ತಿಳಿಸಿಡು. ಬೆಂಗಳೂರಿನ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಕಡೆಯಿಂದ ಕೊಡುವ ಸ್ವಾಮಿ ವಿವೇಕಾನಂದ ಸದ್ಭವನ ರಾಜ್ಯ ಪ್ರಶಸ್ತಿಗೆ ಜಿಲ್ಲೆನ ಹಾಕತ್ತೂರು 90 ಮನೆನ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷ ಪಿಪಿ ಸುಕುಮಾರವು ಆಯ್ಕೆಯಾಗಳು. ಇವಕ್ಕೆ ಇದೇ ತಿಂಗಳ ತಾರೀಕು 30ಕ್ಕೆ ವಿಜಯಪುರ ಜಿಲ್ಲೆನ ಮುದ್ದೇಬಿಹಳ್ಳಲ್ಲಿ ನಡೆಯುವ ಸ್ವಾಮಿ ವಿವೇಕಾನಂದ ಜಯಂತ್ಯುತ್ಸವ ಜಂಬರಲ್ಲಿ ಈ ಇನಾಮನ ಕೊಟ್ಟವೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ರ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ರ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ರ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಕಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೆನ್ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೆನ್ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೆನ್ಸಿಟಿ ಸಂಪರ್ಕಿಸಿ 9243002323. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಒನ್ ಬ್ರಾಡ್ಬ್ಯಾಂಡ್, ಅ ಯೂನಿಟ್ ಆಫ್ ಹಿಂದೂಜಾ ಗ್ರೂಪ್. ಇದೀಗ ಕೊಡಗು ಜಿಲ್ಲೆಯಾದ್ಯಂತ ಅನ್ಲಿಮಿಟೆಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೇವೆಗಳು ಲಭ್ಯ. ಗೃಹ ಬಳಕೆಯ ಇಂಟರ್ನೆಟ್ ಸೇವೆಗಳು 10 Mbps ನಿಂದ 150 Mbps ವರೆಗೆ ರೂಪಾಯಿ 300 ರಿಂದ 1200 ರೂಪಾಯಿಗಳವರೆಗೆ. ಎಸ್ಎಂಇ ಪ್ಲಾನ್ಗಳು 20 Mbps ನಿಂದ 100 Mbps ವರೆಗೆ ರೂಪಾಯಿ 600 ರಿಂದ 1200 ರೂಪಾಯಿಗಳವರೆಗೆ. ಹಿಂದೆ ನಿಮ್ಮ ಆಯ್ಕೆಯ ಇಂಟರ್ನೆಟ್ ಸೇವೆಗಾಗಿ ಸಂಪರ್ಕಿಸಿ ವಿರಾಜಪೇಟೆ 8762556803, ಸಿದ್ದಾಪುರ 9686448 30, ನಾಪೋಕ್ಲು 9980626770. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್. ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ಪ್ರಕಟಣೆಗಳನ್ನು ಕೇಳಿದಿರಿ. ನಿಧನ ಸುದ್ದಿ. ಬಲಂಬೇರಿ ಕಾರಳನ ಮಚ್ಚಿರ ಪೌತಿ ಬೆಳ್ಳಿ ಪಂಡ ಪೊಣ್ಣು ಚೋಂದವ ಚೋಂದ್ವ ಇಂಗ ಇಂದು ಪೊಲಾಕ ಮರಣ ಪಟ್ಟಿತ್. 93 ಬೈತರ ಚೋಂದವ ಚೋಂದು ತಾಮನೆ ಆನೆಡ ಪೇರೂರು ಆಕಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟೆರ ಉಳಿಲು ನಡಪ. ಮೂಲತ ಕೈಕೇರಿ ನಿವಾಸಿ ಪ್ರಸ್ತುತ ಸಿದ್ದಾಪುರದಲ್ಲಿ ವಾಸವಿರುವ ದಿವಂಗತ ಮಂಡೆಕುಟ್ಟಡ ಗಣಪತಿ ಅವರ ಪ್ರಥಮ ಪುತ್ರ ಪೊನ್ನಪ್ಪ ಹೆಚ್ಜೆ ಇಂದು ಮರಣ ಹೊಂದಿದ್ದಾರೆ. 67 ವರ್ಷ ಪ್ರಾಯದ ಹೊನ್ನಪ್ಪ ಹೆಚ್ಜಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಸ್ವಗ್ರಾಮ ಕೈಕೇರಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027 0049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲಾಡಳಿತ ಹತ್ರ ಆದ ನೆಲೆ ಇದೇ 26ನೇ ಫಲಕ 9 ಗಂಟೆಗೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು ಗಣರಾಜ್ಯೋತ್ಸವ ನಾಳೆ ನಡಪ. ಸಮಾಜ ಕಲ್ಯಾಣ ಪಿಣ್ಯ ಬೈಯಲುಳ್ಳ ವರ್ಗತ್ರ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಓಜ ಪಾರ್ಚಿಡುವ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಶಾಸಕಂಗ ಸಂಸದಂಗ ವಿಧಾನ ಪರಿಷತ್ ಸದಸ್ಯಂಗ ಕೂಡ ನನಿಕೆ ಮುಖ್ಯಪಟ್ಟೆಯಂಗ ಹಾಜರಿಪ್ಪ. ಕೋವಿಡ್ ಪತ್ತೊಂಬತ್ತು ಅದೇ ಆಯ್ಡು ಉಳ್ಳಂಡ ಮಾರಿಪತ್ ಎಲ್ಲಾ ಸಂಘ ಸಂಸ್ಥೆಯ ಚುನಾವಣೆ ಉಪಚುನಾವಣೆ ಮಾರ್ಚ್ ಆಕಿರಿಕೆತ್ತೇನೆ ಇಲ್ಲೆಂಗಿ ಮಿನ್ಯತ್ರ ಆದೇಶ ಕೆತ್ತನೆ ಮಿನ್ಯಕ್ ತೆರಕಿ ತಿಂದು ಸಹಕಾರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಎಂ ವೆಂಕಟಸ್ವಾಮಿ ಅರಿಚಿಟ್ಟಿತು. ಜಿಎಸ್ಟಿ ನೋಂದಾವಣೆ ಆನ ಬೊಳೆಕಾರಕ ಮಾತ್ರ ಸಬ್ಸಿಡಿ ಆಧಾರಿತ ರಸಗೊಬ್ಬರ ಕೊಡ್ಕೊಂಡು ಸರ್ಕಾರ ಹತ್ರ ನೇಮತ್ನುಂಡು ಕೊಡಗರ ಸುಮಾರು ರೈತಂಗ ಇಕ್ಕತ್ರ ಪರಿಸ್ಥಿತಿ ಕಷ್ಟಕ್ಕೆ ಕಣಿಯುವ ಸಾಧ್ಯ ಉಂಡು ಎಂದು ರಾಜ್ಯ ರೈತ ಸಂಘತ್ರ ಜಿಲ್ಲಾ ಕಾರ್ಯದರ್ಶಿ ಬೇರ ಬಂದಿತು. ಕೊಡಗರ ಸುಮಾರು ರೈತಂಗಡ ಜಮೀನರ ಪಹಣಿ ಇಂದೇಕೂ ಪಟ್ಟೆದಾರಂಗಡ ಪೆದತ್ತು ಇಂಜಿತು ಕಂದಾಯ ನಿರುಕ ಆಕತೆ ಬಾಕಿ ಉಂಡು ಇದು ಕೃಷಿ ಇಲಾಖೆಯ ದಾಖಲೆಯಲ್ಲಿ ನಮ್ಮದಾಯಿತಿಲ್ಲ. ಪಹಣಿ ಪಿನ್ಯ ಆಧಾರ್ ಕಾರ್ಡ್ ಹೊಂದಾಣಿಕೆ ಆಯ್ತುಳ್ಳ ರೈತಂಗ ಮಾತ್ರ ಗೊಬ್ಬರ ಖರೀದಿ ಮಾಡೋಕೆ ಪಿನ್ಯ ಸರ್ಕಾರ ಹತ್ರ ಸಹಾಯ ಪಣ ಪಡೆಯೋಕೆ ಅವಕಾಶ ಉಂಡು ಆನಗುಂಡು ಸರ್ಕಾರ ಕೊಡಗರ ರೈತಂಗಡ ಪಹಣಿ ಸಮಸ್ಯೆನ ಪರಿಹಾರ ಮಾಡೋದು ನಲ್ಲದು ಅನ್ನನೆ ಒಬ್ಬಂಗ ಓರು ತಿಂಗಕ್ಕೆ ಇಚ್ಚಿಕೆ ಗೊಬ್ಬರ ಅಂದು ಉಳ್ಳದು ಕೊಡಗರ ಕುಂದಗಾಡು ಪ್ರದೇಶದ ಉಳ್ಳಂಕಿ ಇದು ಕಷ್ಟ ಅನ್ನನೆ ಮಳೆಗಾಲದ ರೈತಂಕ ಗೊಬ್ಬರ ಸಾಗು ಚುಡೋದು ಕಷ್ಟ ಅಪ್ಪ ಆನಗುಂಡು ಸರ್ಕಾರ ಈ ನೇಮತ್ನ ಪರಿಶೀಲನೆ ಮಾಡಿತು ರೈತಂಕ ಅನುಕೂಲಾಪನೆಗೆ ಮಾಡೋಣ ಎಂದು ಕೇಳಿತು. ತಾಲೂಕದ ಬೋರೆ ಬೋರೆ ಗ್ರಾಮ ಪಂಚಾಯತಿರ ಕೋವಿಡ್ ಪತ್ತೊಂಬತ್ತನ ಪುಡುತಕ್ಕೆ ಕೊಂಡೊಬ್ಬ ಕಾರ್ಯಪಡೆ ಸಮಿತಿ ಸಭೆ ಶಾಸಕಗಳನ್ನ ಕೆಜಿ ಬೋಪಯ್ಯ ಎಂಡ ಕೊರವು ಕಾರಿಕೆಯಲ್ಲಿ ಮಡಿಕೇರಿಯ ತಾಲೂಕ್ ಪಂಚಾಯತ್ ಸಭಾಬಾಡಿಯಲ್ಲಿ ನಿನ್ನಂದು ನಡೆದಿತು. ಸರ್ಕಾರ ಹತ್ರ ಮಾರ್ಗಸೂಚಿನ ಎಲ್ಲರೂ ಕಡಕಾಯ್ತು ಪಾಲನೆ ಮಾಡೋಂಡು ಕೊರೋನಾ ವೈರಸ್ಗೆ ಸಂಬಂಧಪಟ್ಟನಿಗೆ ಉದಾಸೀನ ಮಾಡತ್ತೆ ಬೋಂಡಿಯಾನ ಎಚ್ಚರ ಇಡ್ತವನಿಗೆ ಶಾಸಕಗಳನ್ನ ಕೆಜಿ ಬೋಪಯ್ಯ ಎಣ್ಣುಚಿ ಹರರಂಗ ಎಲ್ಲರೂ ಕೋವಿಡ್ ಚೂದು ಮದ್ದು ಪಡೆದವನಿಗೆ ಸಲಹೆ ಮಾಡಿಸಿ. ಇದೇ 21-28 ಮಸ್ಕಟ್ಲ ನಡಪ ಏಷ್ಯಾ ಕಪ್ ಮೂಡಿ ಮಕ್ಕಳ ಹಾಕಿ ಟೂರ್ನಮೆಂಟ್ ಅಸೋಸಿಯೇಷನ್ ರ ಅಧಿಕೃತ ಸದಸ್ಯ ಆಯ್ತು ಅಮ್ಮ ತಂಡ ಶಕುಂತಲಾ ಬೋಪಣ್ಣ ತಾಮನೆ ಅಮ್ಮನ ಚಂಡ ಇಯಂಗ ಆಯ್ಕೆ ಆಯ್ತು. ಇದೇ 21-28 ಮಸ್ಕಟ್ಲ ನಡಪಕ್ಕುಳ್ಳ ಏಷ್ಯಾ ಕಪ್ ಮೂಡಿ ಮಕ್ಕಳ ಹಾಕಿ ಕಳಿಲು ತೀರ್ಪುಗಾರ್ತಿ ಆಯ್ತು ಕೂಡಿ ಆಡುವಕ್ಕೆ ಅಂತಾರಾಷ್ಟೀಯ ತೀರ್ಪುಗಾರ್ತಿ ಪುಳ್ಳಂಗಡ ರೋಹಿಣಿ ಬೋಪಣ್ಣ ತಾಮನೆ ನೆಲ ಮಕ್ಕಡ ಇಯಂಗ ಆಯ್ಕೆ ಆಯ್ತು. ಇಯಂಗ ಅಂತಾರಾಷ್ಟೀಯ ಹಾಕಿ ಕಳಿಕಾರ ಪುಳ್ಳಂಗಡ ಬೋಪಣ್ಣ ಎಂಡ ಪೊಣ್ಣು. ಜಿಲ್ಲೆಯಲ್ಲಿ ಇಂದು ಪುದಿಯದಾಯಿತು 425 ಕೋವಿಡ್ ಪ್ರಕರಣ ದಾಖಲಾಯಿತು. ಮಡಿಕೇರಿಯಲ್ಲಿ 177, ವಿರಾಜಪೇಟೆಯಲ್ಲಿ 108, ಅನ್ನನೆ ಸೋಮರಪೇಟೆಯಲ್ಲಿ 144 ಬಂದಿತ್ತು. ಒಟ್ಟು ಕಣಕ್ಕೆ 38,508 ದಂಡ ಆಯಿತು. 1977 ಸಕ್ರಿಯ ಪ್ರಕರಣ ಉಂಟು. 224 ಕಂಟೈನ್ಮೆಂಟ್ ವಲಯ ಉಂಟು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 11.70 ಆಯಿತು ಎಂದು ಜಿಲ್ಲಾಧಿಕಾರಿ ಅರಿವಿಕೆ ತಂದಿತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಫೆಬ್ರವರಿ ತಿಂಗತ್ತು ತರಾಸುರಂಗಡ ಬದುಕು ಬರಹ ಅನ್ನುವ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡಪ. ಈ ಸಂಕಿರಣದ ಪರ್ಯಾಯ ಗೋಷ್ಠಿ ನಡಪ. ತರಾಸುರಂಗಡ ಬದುಕು ಬರಹ ಹತ್ರ ಮೇದ ಪ್ರಬಂಧ ಪೈಪೋಟಿ ಏರ್ಪಾಡು ಮಾಡಿತು. ಇರಾದೆ ಉಳ್ಳೇಂಗ ಇದೇ 29 ಉಳಲು ಅಕಾಡೆಮಿ ರಿಜಿಸ್ಟರ್ಗೆ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಅರ್ಜಿರ ಕೂಡೆ ಪ್ರಬಂಧತ್ನ ಐಕೊಲ್ಲೊಂದು ಅಕಾಡೆಮಿ ರಿಜಿಸ್ಟರ್ ಅರಿಚಿಟ್ಟಿತು. ಸರ್ಕಾರ ತಂಜೆ ಕೊಡಪಂತ ಸೌಲಭ್ಯತ್ನ ವಿಶೇಷ ಚೇತನಂಗ ಪಿನ್ಯ ಅಯ್ಯಂಗಡ ಅಪ್ಪ ಒಂಗ ಪಡೆದವಕ್ಕೆ ಮಿನ್ಯಕ್ಕೆ ಬರಂಡು ಅಯ್ಯಂಗಳು ಎಲ್ಲಾಡನಕ್ಕೆ ಸಮಾಜತ್ರ ಮುಖ್ಯ ವಾಹಿನಿಗೆ ಬಪ್ಪಕ್ಕೆ ನಂಗ ಎಲ್ಲರೂ ನೈಕೊಂಡು ಜಿಲ್ಲಾ ವಿಶೇಷ ಚೇತನಂಗ ಕಲ್ಯಾಣಾಧಿಕಾರಿ ಎಣ್ಣುಚಿ ವಿರಾಜಪೇಟೆ ಪುರಭವಂತ ಏರ್ಪಾಡು ಮಾಡಿ ತಿಂಜೆ ವಿಶೇಷ ಚೇತನಂಗಡ ಅಪ್ಪ ಒಂಗಡ ಸಭೆ ಪಿನ್ಯ ಗುರುತರ ಚೀಟಿ ಕೊಡಪ ಕಾರ್ಯಕ್ರಮದ ತಕ್ಕ ಬರ್ನತ್ತು. ಸರ್ಕಾರ ಅಯ್ಯಂಕಾಯ್ತೆ ವಿಶೇಷ ಸ್ಕೂಲ್ ಮಕ್ಕಳು ಶಿಷ್ಯ ವೇತನ ಪುರುಡು ಪಣ ಕೂಡ ನನಗೆ 10 ಫಲತರ ಯೋಜನೆ ಉಂಡು ಅದನ್ನ ಪಡೆದುಕೊಂಡು ಅಯ್ಯಂಗ ಎಣ್ಣುಚಿ ಇಲ್ಲಿಗೆ ಬೈಟೆ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು